ಕೃಷಿಯ ಬಯೋಫ್ಲಾಕ್ಗಳಲ್ಲಿ ಹೆಚ್ಚು ವೇಗವಾಗಿ ನಾವು ವೃದ್ಧಿಸಬಹುದು. ಯಾಕೆಂದ್ರೆ ಬೆಳವಣಿಗೆ ಮಾಡುವಂತಹ ಮಟ್ಟದಲ್ಲಿ ಅಪೌಷ್ಟಿಕ ಅಥವಾ ಅನ್ಯ ಪೌಷ್ಟಿಕಾಂಶಗಳನ್ನು ಅವಲಂಬಿತ ಜೀವಿಗಳು ಅಂತಹ ಒಂದು ಜೀವಿಗಳನ್ನು ನಾವು ಕನ್ವರ್ಟ್ ಮಾಡಿ ಇದನ್ನ ಸೂಕ್ಷ್ಮಜೀವಿಗಳನ್ನು ಉತ್ಪಾದನೆ ಮಾಡಿ ಅದನ್ನು ಗುಂಪುಗಾರಿಕೆ ಮಾಡಿಸಿ ಆ ಗುಂಪುಗಾರಿಕೆಯನ್ನು ಊಟವಾಗಿ ಅಥವಾ ಆಹಾರವಾಗಿ ಪರಿವರ್ತನೆಯಾಗಿ 10 ಪಟ್ಟು ಈ ಒಂದು ಆಹಾರವನ್ನು ಮೀನುಗಳಿಗೆ ನಾವು ನೈಸರ್ಗಿಕವಾಗಿ ಸಹ ನಾವು ಮಾಡಬಹುದು. ಇದರಿಂದ ಆಹಾರದ ಬಳಕೆಯನ್ನು ಪ್ರಮಾಣ ಕಡಿಮೆ ಆಗುತ್ತೆ ಮತ್ತೆ ನಮ್ಮ ಒಂದು ನೈಸರ್ಗಿಕವಾಗಿ ಆಹಾರವನ್ನು ನಾವು ಸಾವಯವದಲ್ಲೇ ನಾವು ಇದನ್ನ ಕೊಡಬಹುದು. ಸೊ ಈ ನಿಟ್ಟಿನಲ್ಲಿ ಈ ಒಂದು BFT ಅಥವಾ ಬಯೋಫ್ಲಾಕ್ ತಂತ್ರಜ್ಞಾನ ಬಹಳ ವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಬಯೋಫ್ಲಾಕ್ ಸಂಯೋಜನೆ ಈಗ ಪೌಷ್ಟಿಕಾಂಶಗಳನ್ನು ಅಂತ ಹೇಳಿದೆ. ಇದರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದಾದ್ರೆ ಬಯೋಫ್ಲಾಕ್ದು ಸಸ್ಪೆಂಡೆಡ್ ಪಾರ್ಟಿಕಲ್ ಅಥವಾ ಅದು ತೇಲುವಂತಹ ಕಣಗಳಿಂದ ಕೂಡಿರುತ್ತೆ. ಇದು ಸಮುಚ್ಚಯ ಅಂದ್ರೆ ಒಂದು ಗುಂಪುಗಾಗಿ ಎಲ್ಲಾ ಬ್ಯಾಕ್ಟೀರಿಯಾಗಳಾಗಬಹುದು, ಬಾಹ್ಯ ಕೋಶೀಯ ಪಾಲಿಮರ್ ಪದಾರ್ಥಗಳನ್ನ ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾ, ಪಾಚಿ, ಶಿಲೀಂಧ್ರಗಳು, ಅಕಶೇರುಕಗಳು ಮತ್ತೆ ಎಟ್ರೋಡೈಟಸ್ ಇಂತಹ ಮುಂತಾದ ಸೂಕ್ಷ್ಮ ಜೀವಿಗಳನ್ನು ಒಳಗೊಂಡಿರುವ ಗುಂಚ ಅಥವಾ ಸಮುಚ್ಚ ಅಥವಾ ಒಟ್ಟುಗೂಡಿಕೆಯನ್ನ ನಾವು ಬಯೋಫ್ಲಾಕ್ ಅಂತ ಹೇಳ್ತೇವೆ. ಇದು ಯಾವಾಗಲೂ ತೇಲ್ತಾ ಇರಬೇಕು. ಯಾವಾಗ ಒಂದ್ಸರಿ ನೀವು ಕೆಳಗಡೆ ಅದು ಸೆಟಲ್ ಆಯ್ತು ಅಂದ್ರೆ ಅದು ಮತ್ತೆ ನಾವು ಅಮೋನಿಯಾ ಲಿಬರೇಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ನಾವು ಆ ಒಂದು ಬಯೋಫ್ಲಾಕ್ಗೆ ನಿರಂತರವಾಗಿ ನಾವು ಗಾಳಿಯನ್ನು ಕೊಡುವ ಮೂಲಕ ಆ ಒಂದು ಫ್ಲಾಕ್ ಅಥವಾ ಗೊಂಚಲವನ್ನ ನಾವು ತೇಲುವಂತಹ ರೀತಿಯಲ್ಲಿ ಇಡಬೇಕಾಗುತ್ತೆ. ಈ ಬಯೋಫ್ಲಾಕ್ಗೆ ಸೂರ್ಯನ ಬೆಳಕು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಹಾಗೂ ಆಮ್ಲಜನಕದ ವ್ಯವಸ್ಥೆಯು ಸಹ ನಾವು ನಿರಂತರವಾಗಿ ನಾವು ನೀಡಬೇಕಾಗುತ್ತೆ. ಈ ಜಲಕೃಷಿಯಲ್ಲಿ ಕೃತಕ ಆಹಾರವನ್ನು ಮಾತ್ರ ನಾವು ಬಳಕೆ ಮಾಡಿಕೊಳ್ಳಬೇಕಾಗುತ್ತೆ. ಹಾಗೂ ವಿಸರ್ಜಿತ ತ್ಯಾಜ್ಯಗಳನ್ನು ನೈಸರ್ಗಿಕವಾಗಿ ಆಹಾರವಾಗಿ ನಾವು ಪರಿವರ್ತನೆ ಮಾಡುವಂಥದ್ದನ್ನ ನಾವು ಪ್ರಥಮವಾಗಿ ಮಾಡಬೇಕಾಗುತ್ತೆ. ಈ ತರ ರೂಪುಗೊಂಡ ಪ್ರೋಟೀನ್ಯುಕ್ತ ಸಮೃದ್ಧ ಜೈವಿಕ ಆಹಾರವನ್ನು ನಾವು ಮೀನುಗಳಿಗೆ ಕೊಡೋದ್ರ ಮೂಲಕ ಆಹಾರದ ಬಳಕೆಯನ್ನು ಕಡಿಮೆ ಮಾಡಿ ಸುಮಾರು 40-60% ಆಹಾರವನ್ನು ಕಡಿತಗೊಳಿಸಬಹುದು. ನೈಸರ್ಗಿಕವಾಗಿ ನಾವು ಆಹಾರವನ್ನು ಉತ್ಪಾದನೆ ಮಾಡಿಸಿ ಅದ ಮೀನುಗಳಿಗೆ ಕೊಡಬಹುದು. ಬಯೋಫ್ಲಾಕ್ನಲ್ಲಿ ಉತ್ಪತ್ತಿಯಾಗುವ ಪ್ರತಿಯೊಂದು ಗುಂಪುಗಳು ಲೋಳೆ ಆಕಾರದಲ್ಲಿ ಸಡಿಲವಾದ ಮ್ಯಾಟ್ರಿಕ್ಸ್ಗಳನ್ನ ಜೊತೆಗಳಲ್ಲಿ ಅಥವಾ ಗುಂಪುಗಳಲ್ಲಿ ಈ ಒಂದು ಆಹಾರದ ಗೊಂಚಲು ಇರುತ್ತೆ. ಈ ಬ್ಯಾಕ್ಟೀರಿಯಾಗಳಿಂದ ಸ್ರವಿಸುವ ತಂತು ಸೂಕ್ಷ್ಮ ಜೀವಿಗಳು ಮತ್ತು ಸ್ಥಾಯಿ ಸೂಕ್ಷ್ಮ ಜೀವಿಗಳು ಒಂದು ಬೌಂಡ್ ಆಗಿ ಅಂದ್ರೆ ಒಂದು ಗುಂಪಿನಲ್ಲಿ ಇರೋದ್ರ ಮೂಲಕ ಆ ಆಹಾರದ ಬಳಕೆಯನ್ನು ನಾವು ವೃದ್ಧಿಯನ್ನು ಮಾಡಬಹುದು. ಇದು ಸುಮಾರು 50-200 microns ನಷ್ಟು ಆ ಒಂದು ಸೂಕ್ಷ್ಮ ಯಂತ್ರದ ಮೂಲಕ ನೋಡಿದಾಗ ಈ ಒಂದು ಬಯೋಫ್ಲಾಕ್ಗಳು ಕಾಣ್ತವೆ, ಮೈಕ್ರಾನ್ಗಳಿಂದ ಕೂಡಿರುತ್ತೆ. ಹಾಗೆ ಬಯೋಫ್ಲಾಕ್ನಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ಉತ್ತಮ ಪೌಷ್ಟಿಕಾಂಶದ ಮೌಲ್ಯಗಳು ಕಂಡುಬರೋದ್ರಿಂದ ಇದು ಒಣತೂಕದ ಪ್ರೋಟೀನ್ನಲ್ಲಿ ನಾವು ಎಸ್ಟಿಮೇಟ್ ಮಾಡಿದಾಗ 25-50% ನಮಗೆ ಪ್ರೋಟೀನ್ ಅನ್ನು ಲಭಿಸಿದೆ. ಸೊ ಕೊಬ್ಬಿನಾಂಶ 0.5-15% ವರೆಗೂ ಈ ಒಂದು ಕೊಬ್ಬಿನಾಂಶ ಇರುತ್ತೆ. ಹಾಗೂ ಜೀವಸತ್ವಗಳು ಖನಿಜಾಂಶಗಳು ಉತ್ತಮ ಮೂಲವಾಗಿರೋದ್ರಿಂದ ಈ ಬಯೋಫ್ಲಾಕ್ನಲ್ಲಿ ವಿಶೇಷವಾಗಿ ರಂಜಕ ಜೀವಸತ್ವಗಳು ಈ ಒಂದು ಬಯೋಫ್ಲಾಕ್ನಲ್ಲಿ ಇರೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಇದು ಬಯೋಫ್ಲಾಕ್ನಲ್ಲಿ ನಿರ್ವಹಿಸುತ್ತೆ. ಈ ಬಯೋಫ್ಲಾಕ್ ಕೃತಕ ಆಹಾರದ ಮೂಲಕ ಈ ಮೀನುಗಳಿಗೆ ಆಹಾರವನ್ನು ನಾವು ನೀಡುವ ಮೂಲಕ ಹೆಚ್ಚು ಉಪಯುಕ್ತವಾಗಿ ಬೇಗ ವೇಗವಾಗಿ ಬೆಳೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಳ್ಬಹುದು. ಹಾಗಾದರೆ ಈ ಬಯೋಫ್ಲಾಕ್ನಲ್ಲಿ ಏನೇನು ಅನುಕೂಲಗಳಿದೆ, ಉಪಯೋಗಗಳಿದೆ ಅನ್ನೋದನ್ನು ನೋಡೋದಾದರೆ ಇದು ಒಂದು ಮೂಲವಾಗಿ ಪರಿಸರ ಸ್ನೇಹಿ ಸಾಕಾಣಿಕೆ ಪದ್ಧತಿ, ಯಾವುದೇ ತರಹದ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ ಅಥವಾ ಅದು ವಾತಾವರಣಕ್ಕೆ ಅಥವಾ ಪರಿಸರಕ್ಕೆ ಯಾವುದೇ ತರಹದ ಹಾನಿಯನ್ನು ಉಂಟು ಮಾಡೋದಿಲ್ಲ. ಹಾಗೂ ಪರಿಸರದ ಮೇಲೆ ಯಾವುದೇ ತರಹದ ಪ್ರತಿಕೂಲ ಪರಿಣಾಮವನ್ನು ಸಹ ಇದು ಮಾಡದೇ ಇರೋದ್ರಿಂದ ಪರಿಸರ ಸ್ನೇಹಿ ಅಂತಾನೆ ಹೇಳ್ಬೋದು. ಹಾಗೂ ಇದು ಬಹಳ ಕಡಿಮೆ ನೀರಿನಲ್ಲಿ ಕಡಿಮೆ ಭೂಮಿಯಲ್ಲಿ ನಿರ್ವಹಣೆಯನ್ನು ಮಾಡಿದ್ರಿಂದ ಇದು ಹೆಚ್ಚು ಲಾಭದಾಯಕ. ಹಾಗೆ ಕಡಿಮೆ ನೀರಿನಲ್ಲಿ ಅಂದ್ರೆ ವಿನಿಮಯ 0% ಅಂದ್ರೆ ಶೂನ್ಯ ನೀರಿನ ವಿನಿಮಯವನ್ನು ಮಾಡುವ ಮೂಲಕ ಈ ಒಂದು ಬಯೋಫ್ಲಾಕ್ ಅನ್ನ ರೈತ ಬಾಂಧವರು ಕೈಗೊಳ್ಳಬಹುದು. ಹಾಗೂ ಹೆಚ್ಚು ಉತ್ಪಾದನೆಯನ್ನು ಸಹ ಹೆಚ್ಚು ಬಿತ್ತನೆ ಮಾಡಿ ಹೆಚ್ಚು ಉತ್ಪಾದನೆಯನ್ನು ಸಹ ಮಾಡಬಹುದು. ಯಾಕೆಂದ್ರೆ ಆಕ್ಸಿಜನ್ ಕೊಡೋದ್ರಿಂದ ನಮಗೆ ಯಾವುದೇ ತರಹದ ಅಮೋನಿಯಾ ವಿಷಕಾರಿ ವಸ್ತುಗಳು ಅಲ್ಲಿ ಜನರೇಟ್ ಆಗದೆ ಇದ್ದಂಗೆ ಉತ್ಪತ್ತಿ ಆಗದೆ ಇದ್ದಂಗೆ ನಾವು ನೋಡ್ಕೊಳ್ಳೋದ್ರಿಂದ ಮೀನುಗಳಿಗೆ ಯಾವುದೇ ತರಹ ತೊಂದರೆಗಳಾಗೋದಿಲ್ಲ. ಅಕಸ್ಮಾತ್ ಏನಾದರೂ ಏನೋ ಟೆಂಪರೇಚರ್ ವೇರಿಯೇಷನ್ ಇಂದ ಅಂದರೆ ಉಷ್ಣಾಂಶದ ಒಂದು ಬದಲಾವಣೆ ಅಥವಾ ಏರುಪೇರುಗಳಿಂದ ಒಂದು ಸ್ವಲ್ಪ ನಮ್ಮ ಮೀನುಗಳು ಬದುಕುಳಿಯುವ ಪ್ರಮಾಣಗಳು ಕಡಿಮೆ ಆಗುತ್ತೆ. ಆ ಒಂದು ಉಷ್ಣಾಂಶವನ್ನು ಮತ್ತೆ ನಿರಂತರವಾಗಿ ಆಕ್ಸಿಜನ್ನ ಅಥವಾ ಆಮ್ಲಜನಕವನ್ನು ಕೊಡುವ ಮೂಲಕ ನಾವು ಯಾವುದೇ ಥರದ ಸರ್ವೈಲಿಟಿಯನ್ನು ಬದುಕುಳಿಕೆ ಪ್ರಮಾಣವನ್ನು ನಾವು ಹೆಚ್ಚಿಸಬಹುದು. ಹಾಗೆ ನೀರಿನ ಮಾಲಿನ್ಯವನ್ನು ಸಹ ನಾವು ಕಡಿಮೆ ಮಾಡಬಹುದು. ಇದನ್ನು ನೇರವಾಗಿ ನಾವು ತೋಟಗಾರಿಕೆ ಬೆಳೆಗಳು ಅಥವಾ ಕೃಷಿ ಬೆಳೆಗಳಿಗೆ ನಾವು ಕೊಡದೆ ಆದರೆ ಯಾವುದೇ ಥರದ ಪ್ರಾಬ್ಲಮ್ಗಳು ಇಲ್ಲ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಇರೋದ್ರಿಂದ ಯಾವುದೇ ಒಂದು ಬೆಳೆಗೆ ಕಾರ್ಬನ್ ಫಿಕ್ಸೇಷನ್ ಅನ್ನೋದು ಬಹಳ ಮುಖ್ಯ. ಅಂದರೆ ಇಂಗಾಲದ ಸ್ಥಿರತೆ ಕಾಪಾಡಿಕೊಂಡದ್ದೇ ಆದಲ್ಲಿ ಯಾವುದೇ ಬೆಳೆಗಳು ವೇಗವಾಗಿ ಬೆಳೆಯುತ್ತೆ. ಒಂದು ಎರಡನೇದಾಗಿ ಹೆಚ್ಚು NPK ಇರೋದ್ರಿಂದ ಒಂದು ಯಾವುದು ತೋಟಗಾರಿಕೆ ಅಥವಾ ಕೃಷಿಗಳಿಗೆ ಹೆಚ್ಚು ಲಾಭದಾಯಕ. ಇದರಿಂದ ತೋಟಗಾರಿಕೆ ಅಥವಾ ಕೃಷಿಯಲ್ಲಿ ಸುಮಾರು ಒಂದು 40-60% ನಾವು ರಾಸಾಯನಿಕ ಗೊಬ್ಬರಗಳನ್ನು ಕಡಿತವನ್ನು ಮಾಡಿಕೊಳ್ಬಹುದು. ಅಂದ್ರೆ ಈಗೇನು ನಾವು ಮೀನು ಕೃಷಿ ಮಾಡಿ ಉಳಿದಂತಹ ಏನು ನೀರು ಇರ್ತದೆ, ಯಾವಾಗ ನಾವು ನೀರು ತೆಗಿತಾ ಇರ್ತೀವಿ ಅನ್ನುವಂತಹ ಒಂದು ಸಂದರ್ಭದೊಳಗ ಆ ನೀರನ್ನು ನಾವು ಕೃಷಿ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ಯಶಸ್ವಿಯಾಗಿ ಉಪಯೋಗ ಮಾಡಿಕೊಳ್ಬಹುದು ಅಂತೀರಿ? ಹೌದು ಹೌದು ಹೌದು, ಖಂಡಿತವಾಗಿಯೂ. ಸೊ ಇದು ಬಹಳ ಪೌಷ್ಟಿಕಾಂಶ, ಏನು ಜೀವಸತ್ವ ಅಥವಾ ಜೀವಾಮೃತ ಅಂತ ನಾವು ಕರಿತಾ ಇದೀವಲ್ಲ, ಅದೇ ರೀತಿ ನಾವು ಎಸ್ಟಿಮೇಟ್ ಮಾಡಿದಾಗ ಪ್ರೋಟೀನ್ ಆಗಿರ್ಬೋದು, ಫ್ಯಾಟು, ಲಿಪಿಡ್ಸು ಮತ್ತು ಮಾಯಿಶ್ಚರ್ ಕಂಟೆಂಟು ಈ ಒಂದು ಫ್ಲಾಕ್ನಲ್ಲಿ ಅತ್ಯಂತ ಹೆಚ್ಚು ಇರೋದ್ರಿಂದ ಬೆಳೆಗಳಿಗೆ ನಾವು ಕೃಷಿ ಬೆಳೆಗಳಿಗೆ ಹೆಚ್ಚಿಗೆ ಕೊಡೋದ್ರ ಮೂಲಕ ಇಂಗಾಲವನ್ನು ಸ್ಥಿರತೆ ಮಾಡಿಕೊಳ್ಳೋ ಜೊತೆಲಿ ನಾವು ಇಳುವರಿನೂ ಸಹ ಮಾಡಬಹುದು. ಅದರ ಜೊತೆಗೆ ನಾವು ಕಾಂಡ ಕೊರುವಂತಹ ಹುಳಗಳು ಏನಾದರೂ ಇತ್ತು ಅಂದರೆ ಅಥವಾ ನಮ್ಮ ಯಾವುದು ಬೇರೆ ಬೇರೆ ಕೀಟಗಳನ್ನು ಸಹ ನಾವು ಇದರಿಂದ ಅವಾಯ್ಡ್ ಮಾಡಬಹುದು, ನಿಯಂತ್ರಣ ಮಾಡಬಹುದು. ಹಾಗೆ ಈ ಒಂದು ಬಯೋಫ್ಲಾಕ್ನಲ್ಲಿ ಯಾವ್ಯಾವ ರೀತಿಯ ಒಂದು ತಳಿಗಳನ್ನ ನಾವು ಸಾಕಾಣಿಕೆ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ ಬಯೋಫ್ಲಾಕ್ನಲ್ಲಿ ನಾವು ರೌಂಡ್ ಅಲ್ಲೇ ಮಾಡ್ಕೊಳ್ಬಹುದು, ವಿನ್ಯಾಸವನ್ನು ಮಾಡ್ಕೊಳ್ಬೇಕಾದ್ರೆ ಅಥವಾ ರೆಕ್ಟ್ಯಾಂಗ್ಯುಲರ್ ಆಗಿ ಮಾಡ್ಕೋದು, ಸ್ಕ್ವೇರ್ ಆರು ಮಾಡ್ಕೊಳ್ಬಹುದು. ಸೊ ಈ ಒಂದು ಕೊಳವನ್ನು ನಿರ್ಮಾಣ ಆದ ನಂತರ ನೀರನ್ನು ತುಂಬಿಸಬೇಕು. ನೀರನ್ನು ತುಂಬಿಸಿದ ನಂತರ ಆ ಫ್ಲಾಕ್ ಅಂತ ಪ್ರೊಬಯೋಟಿಕ್ಸ್ಗಳನ್ನ ಹಾಕಬೇಕು. ಪ್ರೊಬಯೋಟಿಕ್ಸ್ ಅಂದ್ರೆ ಉಪಯುಕ್ತವಾದಂತಹ ಒಂದು ಸೂಕ್ಷ್ಮ ಜೀವಿಗಳ ಗೊಂಚಲುಗಳು. ಆ ಗೊಂಚಲುಗಳನ್ನು ನಿರ್ಮಾಣ ಮಾಡಿದಾಗ ಕೊಳಗಳಕ್ಕೆ ಅದನ್ನು ಬಿಟ್ಟಾಗ ಸುಮಾರು ಒಂದು 24-48 ಗಂಟೆಯ ನಂತರ ಈ ಫ್ಲಾಕ್ಗಳು ಉತ್ಪತ್ತಿ ಆಗ್ತವೆ. ಸೊ ಈ ಒಂದು ಫ್ಲಾಕ್ಗಳಲ್ಲಿ ಉತ್ಪತ್ತಿ ಆದಮೇಲೆ ಉತ್ತಮ ಫಲಿತಾಂಶವನ್ನು ಪಡಿಬೇಕಾದ್ರೆ ನಾವು ನಿರ್ದಿಷ್ಟವಾದ ಅಂತ ಒಂದು ಸೆಲೆಕ್ಟಿವ್ ತಳಿಗಳನ್ನು ನಾವು ಇದಕ್ಕೆ ಬಿಡಬೇಕಾಗುತ್ತೆ. ಆ ಒಂದು ತಳಿಗಳನ್ನು ನಾವು ನೋಡೋದಾದರೆ ಪ್ರಮುಖವಾಗಿ ಈ ಒಂದು ಬಯೋಫ್ಲಾಕ್ನಲ್ಲಿ ಬೆಳೆಯುವಂತಹ ತಳಿಗಳಾದ ಸಿಂಗಿ ಅಥವಾ ಚೇಳು ಮೀನು ಅಂತ ನಾವು ಕರಿತೀವಿ, ಮಾಗೂರು ಮತ್ತೆ ಪಾಪಡ ಮತ್ತೆ ಕೋಯಿ, ಅದರಲ್ಲಿ ತೈವಾನ್ ಕೋಯಿ ಮತ್ತೆ ಥೈಲ್ಯಾಂಡ್ ಕೋಯಿ ಅಂತ ಇರುತ್ತೆ, ಅಂಥವು ಮೀನುಗಳನ್ನು ಸಾಕಾಣಿಕೆ ಮಾಡಬಹುದು. ಪಂಗೇಸಿಯಸ್ಸು, ತಿಲಾಪಿಯ, ಸಾಮಾನ್ಯ ಗೆಂಡೆ ಅಥವಾ ಕಾಮನ್ ಕಾರ್ಪ್ ಅಥವಾ ಗೌರಿ ಮೀನು ಅಂತ ಹೇಳ್ತೀವಿ. ಮತ್ತು ರೋಹು ಇದು ಅಂತ ಅಷ್ಟು ಸೂಕ್ತವಲ್ಲ, ಆದರೂ ಒಂದು ಸ್ವಲ್ಪ ಮಾಡ್ಬೋದು. ತಿಲಾಪಿಯ ದಿ ಬೆಸ್ಟು ಇದಕ್ಕೆ, ತಿಲಾಪಿಯ ಆಗ್ಬೋದು, ಪಂಗೇಸಿಯಸ್ಸು, ಸಿಂಗಿ ಮೀನುಗಳು, ಸೀಗಡಿ ಮೀನುಗಳು, ವೆನಾಮಿ ಅಂತ ಈಗ ಥೈಲ್ಯಾಂಡ್ನವ್ರದ್ದು ತಳಿ ಬಂದಿದೆ, ಈ ಒಂದು ತಳಿಯನ್ನು ಸಹ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದ್ರ ಮೂಲಕ ಹೆಚ್ಚಿನ ರೇಟನ್ನು ಅಂದರೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇರೋದ್ರಿಂದ ರೈತ ಬಾಂಧವರು ಯಾವುದೇ ಕಾರಣಕ್ಕೂ ಲಾಸ್ ಆಗೋಂಥ ಪ್ರಮೇಯ ಇರೋದಿಲ್ಲ. ಸೊ ಇಂತಹ ಒಂದು ಬಯೋಫ್ಲಾಕ್ ಅನ್ನ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ರೈತ ಬಾಂಧವರು ಕೈಗೊಂಡಿದ್ದೇ ಆದಲ್ಲಿ ಅಧಿಕ ಇಳುವರಿಯ ಪಡೆಯುವ ಜೊತೆಗೆ ಉತ್ತಮವಾದ ಬೆಲೆಯನ್ನು ಇರೋದ್ರಿಂದ ಸಾಧ್ಯವಾಗೋದ್ರಿಂದ ಇದರಲ್ಲಿ ಯಾವುದೇ ತರಹದ ಲೇಬರ್ ಓರಿಯೆಂಟೆಡ್ ಹೆಚ್ಚಿಗೆ ಇರೋದಿಲ್ಲ, ಒಬ್ಬ ಒನ್ ಮ್ಯಾನ್ ಶೋ ಇರುತ್ತೆ ಇದರಲ್ಲಿ. ಅದರ ನಿರಂತರವಾಗಿ ವಿದ್ಯುಚ್ಛಕ್ತಿಯ ಅವಶ್ಯಕತೆ ಇದೆ ಒಂದು, ಎರಡನೇದಾಗಿ ಬಯೋಫ್ಲಾಕ್ ಅನ್ನ ವೃದ್ಧಿ ಮಾಡ್ಕೊಳ್ಳೋದು ಹೆಂಗೆ ಮತ್ತೆ ಯಾವ ರೀತಿ ಎಸ್ಟಿಮೇಟ್ ಮಾಡ್ಕೊಳ್ಬೇಕು ಅನ್ನೋದು ಎರಡನೇ ಜ್ಞಾನ ಇರಬೇಕು, ಮತ್ತೆ ಮೂರನೇದು ಯಾವಾಗಲೂ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಪೂರೈಕೆ ಮಾಡೋದಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿರಬೇಕು. ಹಾಗೆ ಸೆಲೆಕ್ಟ್ ಮಾಡುವಾಗ, ತಳಿಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುವಾಗ ರೈತ ಬಾಂಧವರು ಈ ಆರೋಗ್ಯವಾಗಿರುವಂತಹ ಉದ್ದದ ಮೀನು ಮರಿಗಳನ್ನು ಸುಮಾರು ಮಿನಿಮಮ್ ಏನಿಲ್ಲ ಅಂದ್ರೂ 3-4 ಇಂಚು ಮೀನು ಮರಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ. ಸೊ ಇದರ ಜೊತೆಗೆ ನಿರ್ವಹಣೆಯನ್ನು ಬಹಳ ಸುಲಭ ಇರುತ್ತೆ. ಟೆಂಪರೇಚರ್ 28-30 ಡಿಗ್ರಿ ಟೆಂಪರೇಚರ್ ಇರಬೇಕು, ಮತ್ತೆ ಚಳಿಗಾಲದಲ್ಲಿ ಯಾವುದೇ ತರಹದ ಬಿತ್ತನೆಗಳನ್ನು ಈ ಬಯೋಫ್ಲಾಕ್ನಲ್ಲಿ ಮಾಡಬಾರದು. ಯಾಕೆಂದ್ರೆ ಈ 18-20 ಡಿಗ್ರಿವರೆಗೂ ಈ ಒಂದು ಬಯೋಫ್ಲಾಕ್ನಲ್ಲಿ ಬೆಳವಣಿಗೆ ಆಗೋದು ಕುಂಠಿತ ಆಗುತ್ತೆ. ಯಾವಾಗಲೂ ಬಿತ್ತನೆ ಮಾಡುವಂತಹ ಸಮಯ ಅಂದರೆ ಜೂನ್, ಜುಲೈ, ಆಗಸ್ಟು ಬೆಸ್ಟು. ಮತ್ತೆ ಚಳಿಗಾಲ ಬಿಟ್ಟು ನಂತರ ಫೆಬ್ರವರಿ, ಮಾರ್ಚಿಂದನೂ ಸಹ ಮಾಡಬಹುದು. ವರ್ಷಕ್ಕೆ 2 ಬೆಳೆಗಳನ್ನು ನಾವು ಈ ಬಯೋಫ್ಲಾಕ್ನಲ್ಲಿ ಪಡಿಬಹುದು. ಮತ್ತೆ ಈ ಒಂದು ಬಯೋಫ್ಲಾಕ್ನಲ್ಲಿ ಪ್ರಮುಖವಾಗಿ ಯಾವ ರೀತಿ ಮಾಡಬಹುದು, ಈ ಫ್ಲಾಕ್ಗಳನ್ನ ಯಾವ ರೀತಿ ನಾವು ತಯಾರಿಸ್ಕೊಳ್ಬಹುದು ಅನ್ನೋದನ್ನ. ಫ್ಲಾಕ್ ಅಂದ್ರೆ ಎಪ್ಪು ಅಂತ. ಈಗ ಮೊಸರಿಗೆ ಮಜ್ಜಿಗೆ ಮಾಡಬೇಕು ಅಂದ್ರೆ ಎಪ್ಪಾಗ್ತಿವಲ್ಲ ಹಾಲಿಂದ ಹಾಲಿಗೆ, ಅದೇ ರೀತಿ ನಾವು ಈ ಒಂದು ಫ್ಲಾಕ್ ಗಳನ್ನ ಇನಾಕ್ಲೇಮ್ ಮಾಡುವ ಮೂಲಕ ಎಪ್ಪನ್ನು ಹಾಕುವ ಮೂಲಕ ವೃದ್ಧಿಯನ್ನ ಮಾಡ್ಕೋಬೇಕು. ಫ್ಲಾಕ್ ಅಭಿವೃದ್ಧಿಗೆ ಒಂದು ಸುಮಾರು 15,000 liter ಇರುವಂತಹ ಒಂದು ಕಂಟೈನರ್ ಗಳನ್ನ ಡ್ರಮ್ ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲಿ ಶುದ್ಧವಾದ 150 liter ಇನಾಕ್ಲೇಮ್ನ ಹಾಕಬೇಕಾಗತ್ತೆ. 15,000 ಶುದ್ಧ ನೀರಿಗೆ 150 liter ಇನಾಕ್ಲೇಮ್ ಅಥವಾ ಎಪ್ಪುಗಳನ್ನ ಹಾಕೊಳ್ಬೇಕಾಗತ್ತೆ. ಈ ಎಪ್ಪನ್ನ ತಯಾರಿಸ್ಕೊಳ್ಳೋದು ಯಾವ ರೀತಿ ಅಂದ್ರೆ 50 liter ನೀರು ಹಿಡಿಯುವಂತಹ ಒಂದು ಟಬ್ ಅನ್ನ ತಗೊಳ್ಬೇಕು. ಅದರಲ್ಲಿ ನಿರಂತರವಾಗಿ ರಭಸವಯುಕ್ತವಾಗಿ ಗಾಳಿಯನ್ನ ನಾವು ಕೊಡಬೇಕಾಗತ್ತೆ. 3 kg ಮಣ್ಣನ್ನ ಹಾಕಬೇಕು ಮತ್ತೆ 1.5 kg ಅಮೋನಿಯಂ ಸಲ್ಫೇಟ್ ಅಥವಾ ಬಾರ್ ಯೂರಿಯಾವನ್ನ ನಾವು ಹಾಕಬೇಕಾಗತ್ತೆ. ಮತ್ತೆ 30 gram ಇಂಗಾಲ ಮೂಲ ಅಂದ್ರೆ ಇಂಗಾಲ ಅಂದ್ರೆ ಗೋಧಿ ಹಿಟ್ಟಾಗಬಹುದು, ಬೆಲ್ಲ ಆಗ್ಬೋದು, ಟೋಪಿಯಾಕಾಯಿ ಹಿಟ್ಟಾಗಬಹುದು, ಇದನ್ನ 30 gram ಹಾಕಬೇಕಾಗತ್ತೆ. ಮತ್ತೆ ಟಬ್ಬಲ್ಲಿ ಚೆನ್ನಾಗಿ ಬೆರೆಸಿ ಗಾಳಿಯನ್ನ ನಾವು ಜಾಸ್ತಿಯಾಗಿ ಕೊಟ್ಟಂತ ಪಕ್ಷದಲ್ಲಿ ಸುಮಾರು ಒಂದು 24-48 ಗಂಟೆಯಲ್ಲಿ ಈ ಇನಾಕ್ಲಮ್ ಅಥವಾ ಎಪ್ಪು ತಯಾರಾಗುತ್ತೆ. ಇದನ್ನ ನಾವು ಸಾಕಾಣಿಕಾ ಕೊಳಕ್ಕೆ ನಾವು ಹಾಕೊಳ್ಬಹುದು. ಫ್ಲಾಕ್ ಅಭಿವೃದ್ಧಿಯಾದ ನಂತರ ಇಂಗಾಲದ ಮೂಲ ವಸ್ತುಗಳನ್ನ ದೈನಂದಿಕವಾಗಿ ನಾವು ಸೇರ್ಪಡೆಯನ್ನ ಮಾಡುವಂತಹ ಅಗತ್ಯ ಇರುತ್ತೆ. ಅದಕ್ಕೆ ಪ್ರತಿ ಕೆಜಿಗೆ ಆಹಾರಕ್ಕೆ 25 ಕಚ್ಚಾ ಪ್ರೋಟೀನ್ ಗಳನ್ನ ನಾವು ನೀಡಬೇಕಾಗುತ್ತೆ. ಇಂಗಾಲದ ಅನುಪಾತ ಏನಿದೆ 10:1 ಪ್ರಕಾರವಾಗಿ ಇಂಗಾಲ ಮತ್ತು ಸಾರಜನಕದ ಅನುಪಾತ ಇರಬೇಕಾಗುತ್ತೆ. ಇದು 60 gram ಇಂಗಾಲದ ಮೂಲವನ್ನ ಕೊಳಕ್ಕೆ ಸೇರಿಸಬೇಕಾಗುತ್ತೆ. ಈ ಒಂದು ಫ್ಲಾಕ್ 15-20 mm ತಲುಪಿದ ನಂತರ ಸಾಕಾಣಿಕೆಗೆ ಯೋಗ್ಯವಾಗಿರುವಂತದ್ದು ಅಂತ ನಾವು ನಿರ್ಧಾರ ಮಾಡಬಹುದು. ಈ ಫ್ಲಾಕ್ಗಳು ಹೆಚ್ಚು ಎಷ್ಟು ಉತ್ಪತ್ತಿ ಆಗುತ್ತೆ ಅದರ ಮೇಲೆ ನಾವು ಆಹಾರದ ಕಡಿತವನ್ನ ನಾವು ಮಾಡ್ಕೊಳ್ಬಹುದು. ಅಂದ್ರೆ ಫ್ಲಾಕ್ ಹೆಚ್ಚಿಗಾದಂಗೆ ನಾವು ಏನು ಆಹಾರ ಸರಬರಾಜು ಮಾಡಬೇಕು ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ, ಇದರ ಮೇಲೆ ನಮ್ಮ ರೈತರು ಖರ್ಚನ್ನ ಉಳಿಸಬಹುದು ಅಂತೀರಿ? ಹೌದು. ಮೇನ್ ನಮಗೆ ಫ್ಲಾಕ್ ಅಲ್ಲಿ 15-20 cm ಅಷ್ಟು ಇತ್ತು ಅಂದ್ರೆ ಉತ್ತಮವಾದಂತ ಫ್ಲಾಕ್ ಗಳು ಅಥವಾ ಎಪ್ಪು ಇದೆ ನಮ್ಮ ಇಲ್ಲಿ ಅದು ಸಾಕಾಣಿಕೆ ಕೊಳಗಳಲ್ಲಿ ಅಂತ. ನೀವು ಟ್ರಾನ್ಸ್ಪರೆಂಟ್ ಆಗಿ ಇಡ್ತು ಅಂದ್ರೆ ಅಧಿಕವಾಗಿ ನಾವು ಕೃತಕವಾದ ಆಹಾರವನ್ನೇ ನಾವು ಹಾಕೊಳ್ಬೇಕಾಗತ್ತೆ. ಈ ಆಹಾರವನ್ನ ನಾವು ಮಾರುಕಟ್ಟೆಯಲ್ಲಿ ತುಂಬಾ ಬೆಲೆ ಇರೋದ್ರಿಂದ ಅದನ್ನ ನಾವು ಉಪಯೋಗ ಮಾಡಿಕೊಳ್ಳೋದ್ರಿಂದ 10 rupees ಹಾಕಿ 10 rupees ತೆಗೆಯೋದ್ರಲ್ಲಿ ಯಾವುದೇ ತರಹದ ಒಂದು ಉಪಯುಕ್ತ ಇರೋದಿಲ್ಲ. ಅದೇ ನಾವು 10 rupees ಹಾಕಿ ಸುಮಾರು ಒಂದು 15-20 rupees ತೆಗೆತೀನಿ ಅಂದ್ರೆ ಈ ಕೃಷಿ ಒಂದು ಲಾಭದಾಯಕ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಾವು ಎಷ್ಟು ಆಹಾರವನ್ನ ನಾವು ಉಳಿಸ್ಕೊಳ್ತೀವಿ, ಈ ಫ್ಲಾಕ್ ಎಷ್ಟು ನಾವು ಅಭಿವೃದ್ಧಿಪಡಿಸ್ತೀವಿ, ಅದರ ಮೇಲೆ ಈ ಒಂದು ಕಲ್ಚರ್ ಮೆಥಡ್ ನಿರ್ಧಾರ ಆಗಿರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ಸರಾಸರಿಯಾಗಿ ಈಗ ನಾವು ಫ್ಲಾಕ್ ಅಂತಂದ್ರೆ ಹೆಪ್ಪನ್ನ ಸೂಕ್ಷ್ಮಾಣುಜೀವಿಗಳ ಹೆಪ್ಪನ್ನ ಉಪಯೋಗ ಮಾಡಿದೀವಿ ಅಂತಂದ್ರೆ ಆಹಾರದೊಳಗೆ ಎಷ್ಟು ಕಡಿತ ಮಾಡಬಹುದು ಅಂತೀರಿ? ಸುಮಾರು ಒಂದು 60-70% ನಾವು ಆಹಾರವನ್ನು ಕಡಿತ ಮಾಡಬಹುದು. ಒಂದು 30-40% ಕೃತಕ ಆಹಾರವನ್ನು ಕೊಡಬಹುದು. ಈಗ ತಾವೆಲ್ಲ ಮಾರುಕಟ್ಟೆಯಲ್ಲಿ ನೋಡಿದಿರಿ 120-150 rupees ವರೆಗೂ ಪರ್ ಕಿಲೋ ಇದೆ. ಸೊ ಅಷ್ಟು ಪ್ರಮಾಣದ ನೀವು ಆಹಾರವನ್ನ ಒಂದು ಮೀನು ಬೆಳಿಬೇಕು ಅಂದ್ರೆ 1 kg ಒಂದು ಕೆಜಿ ಕೃತಕ ಆಹಾರಕ್ಕೆ 1 kg ಮೀನು ಮಾಂಸ ಪರಿವರ್ತನೆ ಆಗಬೇಕು. ಆಗ್ಲಿಲ್ಲ ಅಂದಾಗ ಅದು ನಮ್ಮ ವೈಜ್ಞಾನಿಕವಾಗಿ ಸೂಟಬಲ್ ಅಲ್ಲ ಅಥವಾ ಕಲ್ಚರ್ಗೆ ಯೋಗ್ಯವಲ್ಲ, ನಿಮ್ಮ ಮೆಥಡ್ ಫೇಲ್ ಆಗಿದೆ ಅಂತ ನಾವು ಹೇಳ್ಬೋದು. ಆದ್ರಿಂದ ಎಷ್ಟು ನಾವು ಆಹಾರವನ್ನು ಕಡಿತಗೊಳಿಸಿ ನೈಸರ್ಗಿಕ ಆಹಾರವನ್ನು ಉತ್ಪಾದನೆ ಮಾಡಿ ಅದಕ್ಕೆ ಕೊಡ್ತೀವೋ ಅಷ್ಟು ನಮಗೆ ಲಾಭ ಆಗುತ್ತೆ. ಇದೊಂಥರ ಅದು ಕೆಲಸಗಾರನ್ನ ನಾವು ಎಷ್ಟು ಕಡಿಮೆ ಮಾಡ್ಕೊಳ್ತೀವೋ ಅಷ್ಟು ಲಾಭ ಇರುತ್ತಲ್ಲ ಹಂಗೆ ಕೃಷಿಯಲ್ಲಿ. ಅಂದ್ರೆ ಈಗ ಬಯೋಫ್ಲಾಕ್ ಉಪಯೋಗ ಮಾಡೋದ್ರಿಂದ ಬೆಳವಣಿಗೆ ಕೂಡ ಬಹಳ ಫಾಸ್ಟ್ ಆಗ್ತಂತೀರಿ, ವೇಗವಾಗಿ ಬೆಳೆಯುತ್ತದ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರಿ? ಹೌದು, ಖಂಡಿತವಾಗಿ. ಇದು ಯಾಕೆ ಅಂದ್ರೆ ಒಂದು ಕನ್ಫ್ಲೈಂಟ್ ಎನ್ವೈರನ್ಮೆಂಟ್ ಅಥವಾ ಒಂದು ಸೀಮಿತವಾದ ಒಂದು ಕೊಳಗಳಲ್ಲಿ ನಾವು ನಿರ್ಮಾಣ ಮಾಡೋದ್ರಿಂದ ಈಚ್ ಅಂಡ್ ಎವ್ರಿಥಿಂಗ್ ಅಂದ್ರೆ ನಾವು ಮೀನುಗಳನ್ನ ಪ್ರತಿದಿನ ಚೆಕ್ ಮಾಡಬಹುದು, ಅದರಲ್ಲಿ ಏನಾದ್ರು ಡಿಫಾರ್ಮಿಟೀಸ್ ಇದೆಯಾ ಇಲ್ವಾ, ಬೆಳವಣಿಗೆ ಆಗ್ತಾ ಇದೆಯಾ ಇಲ್ವಾ ಅಂತ. ಅದೇ ನಾವು ನೈಸರ್ಗಿಕವಾಗಿ ಕೊಳಗಳಲ್ಲಿ ನೋಡಕ್ಕಾಗೋದಿಲ್ಲ, ಯಾಕೆಂದ್ರೆ ಯಾವಾಗಲೂ ನಾವು ಬೀಸುಬಲ ಹಾಕಿ ನಾವು ಸ್ಯಾಂಪ್ಲಿಂಗ್ ಮಾಡಿ ಚೆಕ್ ಮಾಡಿ ಎವ್ರಿ ಮಂತ್ ಅದರ ಆರೋಗ್ಯವಾಗಿದೆಯೋ ಇಲ್ವೋ ಅನ್ನೋದೆಲ್ಲವನ್ನು ನೋಡಬೇಕು. ಆವಾಗ ಮೀನುಗಾರರು ಬೇಕಾಗುತ್ತಾರೆ ಮತ್ತೆ ಇತರೆ ಲೇಬರ್ಗಳು ಬೇಕಾಗುತ್ತೆ. ಆದ್ರೆ ಇಲ್ಲಿ ನಿಮಗೆ ಸೀಮಿತ ಇರೋದ್ರಿಂದ ಒಂದು 25-30 liter ಕೆಪಾಸಿಟಿ ಅಥವಾ 50 liter ಕೆಪಾಸಿಟಿ ಅಂದ್ರೆ ಒಂದು ಚಿಕ್ಕದು ಒಂದು ಬಲೆಯನ್ನು ಹಿಡ್ಕೊಂಡು ಮೀನುಗಳನ್ನ ಚೆಕ್ ಮಾಡಬಹುದು. ಆ ಚೆಕ್ ಮಾಡ ಅಥವಾ ಆಹಾರನ ಕೊಟ್ಟುವಾಗ ಮೇಲ್ಗಡೆ ಆಹಾರಕ್ಕೋಸ್ಕರ ಬರುತ್ತೆ, ಆವಾಗಲೇ ತಾವು ಹಿಡಿದು ಬೆಳವಣಿಗೆ ಆಗ್ತಾ ಇದೆ ಇಲ್ಲೋ ಅನ್ನೋದನ್ನ ನಾವು ನೇರವಾಗಿ ನೋಡಬಹುದು. ಇದರಿಂದ ಇದು ಒಂದು ನೇರವಾಗಿ ನಾವು ಒಂದು ಕಲ್ಚರಲ್ಲಿ ನಮಗೆ ಕಾಣ್ತಾ ಇರುತ್ತೆ ಒಂದು ಫಲಿತಾಂಶವನ್ನ ದಿನ ದಿನ ನಾವು ವ್ಯತ್ಯಾಸ ಆಗೋದನ್ನ ಮತ್ತೆ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಕಾಣಬಹುದು.

ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜನ ಕೋಲ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜನ ಕೋಲ ಕೊಟ್ಟೊಯ್ಯರಿ ನಿಮ್ಮ ಮಳೆ ರಜನ ಕೋಲ ಸಿರಿಗೆ ಸಾವಿರ ತೊಗರಿ ಸೆರಿಗೆ ಐನೂರು ತೊಗರಿ ಕಳಿ ಕೊಡರಿ ನಮ್ಮ ಮಳೆ ರಜನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜನ ಕೋಲ ನತ್ತಿ ಸಾವಿರ ಕೊಡರಿ ಮೂತಿಗೈನೂರ ಕೊಡರಿ ಕ್ವಾಟೊಯ್ಯರಿ ನಿಮ್ಮ ಮಳೆ ರಜನ ಕೋಲ ಕ್ವಾಟೊಯ್ಯರಿ ನಿಮ್ಮ ಮಳೆ ರಜನ ಕೋಲ ಕ್ವಾಟೊಯ್ಯರಿ ನಿಮ್ಮ ಮಳೆ ರಜನ ಕೋಲ ಕ್ವಾಟೊಯ್ಯರಿ ನಿಮ್ಮ ಮಳೆ ರಜನ ಕೋಲ ನತ್ತಿ ಸಾವಿರ ತೊಗೋರಿ ಮೂತಿಗೈನೂರ ತೊಗೋರಿ ಕಳಿ ಕೊಡರಿ ನಮ್ಮ ಮಳೆ ರಜನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜನ ಕೋಲ ಕಳಿ ಕೊಡರಿ ನಮ್ಮ ಮಳೆ ರಜನ ಕೋಲ ಬಿರಿ ಬಿರಿ ಬಂದಾನ ಬಿಲುಬಾನ ವಗದಾನ ತಂದೆ ಪಾದಕ ಎರಗ್ಯಾನ ಕೋಲ ತಾಯಿ ಪಾದಕ ಎರಗ್ಯಾನ ಕೋಲ ತಾಯಿ ಪಾದಕ ಎರಗ್ಯಾನ ಕೋಲ ತಾಯಿ ಪಾದಕ ಎರಿಗ್ಯಾನ ಕೋಲ ತಾಯಿ ಪಾದಕ ಎರಿಗಿಂದ ಹೇಳ್ಯಾನ ಹೋಗಿ ಬರತೀನಿ ತಾಯಿ ಮರತೇಕ ಕೋಲ ಹೋಗಿ ಬರತೀನಿ ತಾಯಿ ಮರತೇಕ ಕೋಲ ಹೋಗಿ ಬರತೀನಿ ತಾಯಿ ಮರತೇಕ ಕೋಲ ಹೋಗಿ ಬರತೀನಿ ತಾಯಿ ಮರತೇಕ ಕೋಲ ಬಸರೆಂಡರಿರುತ್ತಾರ ಶಿಶಿ ಮಕ್ಕಳಿರುತ್ತಾರ ಗದ್ದರು ನೀ ಬ್ಯಾಡ ನನ್ನ ಮಗನ ಕೋಲ ಗಾದರು ನೀ ಬ್ಯಾಡ ನನ್ನ ಮಗನ ಕೋಲ ಗಾದರು ನೀ ಬ್ಯಾಡ ನನ್ನ ಮಗನ ಕೋಲ ಗಾದರು ನೀ ಬ್ಯಾಡ ನನ್ನ ಮಗನ ಕೋಲ ಗಡ ಗಡ ಗಾದುರ್ಸ ಬೋಲ್ ಮಿಂಚ ಹೊಡೆ ಓತ ಸೋಲೆಗಿ ಕೀನ ಜಡ ಸೂತ ಕೋಲ ಕೋಲಿಗಿ ಕೀನ ಜಡ ಸೂತ ಕೋಲ ಕೋಲಿಗಿ ಕೀಲಿ ಜಡ ಸೂತ ಕೋಲ ಕೋಲಿಗೆ ಕೀಲಿ ಜಡ ಸುತ್ತ ಕೋಲ ಕೋಲಿಗೆ ನೀ ಕೀಲಿ ಜಡ ಸುತ್ತ ನನ್ನ ತಲೆ ಒಡದ ಸಬ ಎರಿಯಾಗ ಸುರದಾನ ಕೋಲ ಸಬ ಎರಿಯಾಗ ಸುರದಾನ ಕೋಲ ಸಬ ಎರಿಯಾಗ ಸುರದಾನ ಕೋಲ ಸಬ ಎರಿಯಾಗ ಸುರದಾನ ಕೋಲ ತಳಿ ವಾಡ ಹೂಟಲಿ ಹೊಸ ಪ್ಯಾಟಿ ಕಟಸಲಿ ತಳೆ ವಾಡ ಹೂಟಲಿ ಹೊಸ ಪ್ಯಾಟಿ ಕಟಸಲಿ ರಸುರಾಯರ ಮಾಗಿ ಜಿಗಿಯಲಿ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಾ ಮಾಡುಗ ಏನ ಶಿವ ನಿಮ್ಮ ಧ್ಯಾನ ನಾ ಮಾಡುಗ ಏನ ಪ್ರಭು ನಿಮ್ಮ ಧ್ಯಾನ ಶಿವ ನಿಮ್ಮ ಧ್ಯಾನ ನಾ ಮಾಡುಗ ಏನ ರಸುರಾಯರ ಮಗಿ ಚಿಗಿಯಲಿ ಎನ್ನ ಗುರುವ ರಸುರಾಯರ ಮಗಿ ಚಿಗಿಯಲಿ ಎನ್ನ ಗುರುವ ಹಸಿ ಮಗನ ಸತ್ಯ ಬೆಳೆಯಲಿ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಾ ಮಾಡುಗ ಏನ ಶಿವ ನಿಮ್ಮ ಧ್ಯಾನ ಪ್ರಭು ನಿಮ್ಮ ಧ್ಯಾನ ನಾ ಮಾಡುಗ ಏನ ಶಿವ ನಿಮ್ಮ ಧ್ಯಾನ ನಾ ಮಾಡುಗ ಏನ ಹಸಿ ಮಗನ ಸತ್ಯ ಬೆಳೆಯಲಿ ಎನ್ನ ಗುರುವ ಹಸಿ ಮಗನ ಸತ್ಯ ಬೆಳೆಯಲಿ ಎನ್ನ ಗುರುವ ಮಕ್ಕಳ ಬೇಡವರು ತಪ ನಿಂತ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ನಿಮ್ಮ ಧ್ಯಾನ ನಾ ಮಾಡುಗ ಏನ ಪ್ರಭು ನಿಮ್ಮ ಧ್ಯಾನ ನಾ ಮಾಡುಗ ಏನ ಶಿವ ನಿಮ್ಮ ಧ್ಯಾನ ನಾ ಮಾಡುಗ ಏನ ಮಕ್ಕಳ ಬೇಡವರು ತಪ ನಿಂತ ಎನ್ನ ಗುರುವ ಮಕ್ಕಳ ಬೇಡವರು ತಪ ನಿಂತ ಎನ್ನ ಗುರುವ ತೊಟ್ಟಿಲ ಹೊರಸಿ ಕಳವ್ಯಾರ ಎನ್ನ ಗುರುವ ನಿಮ್ಮ ಧ್ಯಾನ ನಾ ಮಾಡುಗ ಏನ ಶಿವ ನಿಮ್ಮ ಧ್ಯಾನ ನಾ ಮಾಡುಗ ಏನ ಪ್ರಭು ನಿಮ್ಮ ಧ್ಯಾನ ನಾ ಮಾಡುಗ ಏನ ಶಿವ ನಿಮ್ಮ ಧ್ಯಾನ ನಾ ಮಾಡುಗ ಏನ ಪವಾಡಾಗ ಇಪ್ಪತ್ತೊಂದ ವಾಲಿ ಹುಡಿ ಅಪ್ಪ ನಿನ್ನ ಪವಾಡಾಗ ಇಪ್ಪತ್ತೊಂದ ವಾಲಿ ಹುಡಿ ತುಪ್ಪಳಿಗಾಗ್ಯಾವು ಬೆಳಗಾನ ಎನ್ನ ಗುರುವ ಪ್ರಭು ನಿಮ್ಮ ಧ್ಯಾನ ಎಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9449844951 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಪ್ರತಿಯೊಬ್ಬರು ರಾಷ್ಟ್ರಭಕ್ತಿಯನ್ನ ಪ್ರದರ್ಶನ ಮಾಡಿ ಮುಂದಿನ 25 ವರ್ಷ ಅಮೃತ ಕಾಲ ಅಂತ ಏನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಶುಭ ಆರಂಭವನ್ನ, ಶಕ್ತಿಯುತ ಆರಂಭವನ್ನ ಮತ್ತು ರಾಷ್ಟ್ರಭಕ್ತಿ ಆರಂಭವನ್ನ ಮಾಡೋ ಸಲುವಾಗಿ 13-15 ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ಧ್ವಜವನ್ನು ಏರಿಸಿ ಎಲ್ಲರೂ ಸೇರಿ ರಾಷ್ಟ್ರ ಭಕ್ತಿಯಿಂದ ಮೆರೆಯೋಣ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9449484951 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಆಕಾಶವಾಣಿ ಕೇಳಿ ಬಿಎಲ್ಡಿ ಡಾಕ್ಟರ್ ಆರೋಗ್ಯದಂಗಳ ಸರಣಿ ಕಾರ್ಯಕ್ರಮ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಈ ವಾರ ಮಾತನಾಡುತ್ತಾರೆ ಡಾಕ್ಟರ್ ರಾಮಕೃಷ್ಣ, ತಜ್ಞ ವೈದ್ಯರು, ಬಿಎಲ್ಡಿ ಆಸ್ಪತ್ರೆ, ವಿಜಯಪುರ. ಧ್ಯಾನ ನಾ ಮಾಡು ಗಾಯೇನ ಶಿವ ನಿಮ್ಮ ಧ್ಯಾನ